ನಾನು ಸಾಕ್ಷಿ ನಿನಾದೆ, ಪ್ರತಿ ಗಳಿಗೆ ನಿನ್ನ ಜೊತೆ ಇರುವೆ, ಅರೆ ಗಳಿಗೆಯ ಜೀವನಾನೇ ಬಿರು ಭಯ ಇದ್ದೀರಲ್ಲ ತನು ಮಿಡಿತ ಕಣೆ ಎದೆ ಬಡಿದಕ್ಕೆ ಸಾಕ್ಷಿ ನಿನಾದೆ, ಜಗದೊಳಗೆ ನನ್ನೊಳಗೊಳಗೆ ಸನಮ ಸೀರದಾಗಿ ಜೀವ ಸವೆಸುವೆ. ರೋಡ್ ರೋಮಿಯೋ ಚಿತ್ರದ ಗೀತೆ ಧ್ವನಿ ಉದಿತ್ ನಾರಾಯಣ್ ಅವರದು. ಮಾಡಲ್ ನೀನೆದುರಿಗೆ ಬಂದರೆ ಡಲ್ಡಲ್, ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್ ನೀನೆದುರಿಗೆ ಬಂದರೆ ಡಲ್ಡಲ್, ನನಗೆ ನಿನ್ನಡಲ್ ನಿನಗೆ ನನ್ನಡಲ್, ನನಗೆ ನಿನ್ನಡಲ್ ನಿನಗೆ ನನ್ನಡಲ್, ಪ್ರೀತಿ ಅಂದ್ರೆ ಇದೇ ನಾ ಪ್ರೀತಿ ಅಂದ್ರೆ ಇದೆ ನಾವು, ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್ ನೀನೆ ದೊರಿಗೆ ಬಂದರೆ ಡಲ್ಡಲ್. ಅದೆಷ್ಟು ತಾರೆ ಸೇರಿ ನಿನ್ನ ಮೋರೆ, ಅದೆಷ್ಟು ಮಿಂಚು ಮಿರುಗಿ ನಿನ್ನ ಕಣ್ಣೆ, ಅದೆಷ್ಟು ಕನಸು ಕೈಗೂಡಿ ಕನ್ಯೆಯಾದೆ ನೀನು, ಅದೆಷ್ಟು ರೂಪಗಳಿಂದ ರತಿಯ ಸೃಷ್ಟಿಯಾದೆ ನೀನು, ಈ ಕಪ್ಪು ಬಿಳುಪು ಕಣ್ಣು ನೋಡಿದು ಕಲರ್, ಈ ಕಪ್ಪು ಬಿಳುಪು ಕಣ್ಣು ನೋಡಿದು ಕಲರ್, ನೂರು ಜನ್ಮ ಬರಲಿ ನೀನೆ ಲವರ್, ನೂರು ಜನ್ಮ ಬರಲಿ ನೀನೆ ಲವರ್, ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್ ನೀನೆ ದೊರಿಗೆ ಬಂದರೆ ಡರ್ಡರ್. ಹೆಸದು ನೋಡೆ ಅಧ್ಯಾಪ ಸ್ಕೂಲಿನಲ್ಲಿ ಕಲಿತೆ ಇಂಥ ಕಣ್ಣ ಸನ್ನೆ, ನಿನ್ನ ಸೋಲಿಸಲು ಹೋಗಿ ನಾನು ಪಡೆದೆ ಸೊನ್ನೆ, ಈ ಪ್ರೇಮಿಗಳಿಗೆ ಇರಬಾರದೆ ಫೆದಲ್, ಈ ಪ್ರೇಮಿಗಳಿಗೆ ಇರಬಾರದೆ ಫೆದಲ್, ದೂರ ಹಾರಬಹುದಿತ್ತು ಟುಗೆದಲ್, ಓ ದೂರ ಹಾರಬಹುದಿತ್ತು ಟುಗೆದಲ್, ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್ ನೀನೆ ದುರಿಗೆ ಬಂದರೆ ಡರ್ಡಲ್ ನನಗೆ ನಿನ್ನಡಲ್ ನಿನಗೆ ನನ್ನಡಲ್ ನನಗೆ ನಿನ್ನಡಲ್ ನಿನಗೆ ನನ್ನಡಲ್ ಪ್ರೀತಿ ಅಂದ್ರೆ ಇದೆ ನಾ ವಂಡರ್ ಓ ಪ್ರೀತಿ ಅಂದ್ರೆ ಇದೆ ನಾ ವಂಡರ್ ಕಣ್ಣಲ್ಲಿ ಮಾಡುತ್ತೀಯ ಮಾಡಲ್ ನೀನೆ ದೊರಿಗೆ ಬಂದರೆ ಡರ್ಡಲ್ ಹೇಮಂತ್ ಮತ್ತು ಸುಮಾ ಅವರ ಸ್ವರದಲ್ಲಿ ಸೂರ್ಯ ದಿ ಗ್ರೇಟ್ ಚಿತ್ರದ ಗೀತೆ ಸಿಕ್ಕಿಸೋ ನೋಡವಿದೆ, ಸವಿಯಲು ತುಟಿಯಲ್ಲಿ ಜೇನು ಇದೆ, ಬಳ್ಳಿಯ ನಾಚಿಸೋ ಸೊಂಟವಿದೆ, ಪ್ರೇಮಕ್ಕೆ ಸಾಲೋ ಹೃದಯವಿದೆ, ಕಲ್ಲನ್ನು ಕರಗಿಸೋ ನೋಟವಿದೆ, ಸವಿಯಲು ತುಟಿಯಲ್ಲಿ ಜೇನು ಇದೆ, ಬಳ್ಳಿಯ ನಾಚಿಸೋ ಸೊಂಟವಿದೆ, ಪ್ರೇಮಕ್ಕೆ ಸಾಲೋ ಹೃದಯವಿದೆ. ಆಶಾ ಕಿರಣಗಳು ಚಿತ್ರದ ಗೀತೆ, ಧ್ವನಿ ಚಿತ್ರ ಅವರದು. ಆಶಾ ಕಿರಣಗಳು ಆಶಾ ಕಿರಣಗಳು ಮನದೊಳು ಆಸೆ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು ಎಲ್ಐಸಿ. ಕೇಳುತ್ತಿರುವ ಗೀತೆ ಪೃಥ್ವಿ ಚಿತ್ರದ್ದು, ಧೋನಿ, ಶ್ವೇತಾ ಮೋಹನ್ ಮತ್ತು ಟಿಪ್ಪು ಅವರದು. ಹೋಗೋಣ ಬರುವೆಯ ಅಪ್ಪಿ ತಪ್ಪಿ ನೀನು ನನ್ನ ಮಧುರ ಸುಮಧುರ ಮತ್ತೆ ಮತ್ತೆ ಮತ್ತೆ ಭೇಟಿಯಾಗುವಂತ ಹೊತ್ತಿ ಏನಿದ್ದು ಸಡಗರ ಸೆಳೆತವಿದು ಪಾತ್ರ ನಿರದ ಕಥೆಯಲ್ಲಿ ನಡೆಯೋ ಬಂಧವಿದು ಸೂತ್ರವಿರದ ಬದುಕಲ್ಲಿ ಮನಸ್ಸು ಹಿಡಿದು ಕ್ಷಣದಲ್ಲಿ ನಡೆಸೋ ಸತ್ಯವಿದು ಕನಸುಗಳಲ್ಲಿ ಬದುಕನು ನೋಡು ಬದುಕಿನ ಕನಸಾಗಿ ಬರುವೆ ಬದುಕಲಿ ಬರಿ ಕನಸನೇ ನೋಡು ಕನಸಲು ಬದುಕಾಗಿ ಇರುವೆ ಹೂವಿನ ಗೆಳೆತನಕ್ಕೆ ಪರಿಮಳವೇ ಸಾಕ್ಷಿ ಚೈತ್ರದ ಗೆಳೆತನಕ್ಕೆ ಕೋಗಿಲೆಯೇ ಸಾಕ್ಷಿ ಹಗಲಿಗೆ ಹೆಗಲ ಈರುಳಿಗೆ ಮಡಿಲ ತೋರಿಕೊಟ್ಟ ಸನಿಹವಿದು ಗುರುತು ಇರದ ಗುಂಡಿಗೆ ಗುರುತು ಮಾಡಿ ಸ್ವಾಗತಿಸೋ ನಿತ್ಯ ವಸಂತವಿದು ಬಯಸೇ ಇರದ ಭಾಗ್ಯವನು ಬಾಗಿಲು ತೆರೆದು ಆಧರಿಸೋ ನಿತ್ಯ ಸಂದೇಶವಿದು ಅಣುವಣುವಲು ಅಮೃತ ವರ್ಷಿಣಿ ಚೆಲ್ಲುವ ಸಮಯಕ್ಕೆ ಕಾದಿರುವೆ ಕ್ಷಣ ಕ್ಷಣದಲ್ಲೂ ಅಂತರ ಗಂಗೆಯ ಹರಿಸಲು ಹೃದಯಕ್ಕೆ ಸೋತಿರುವೆ ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ ಚಂದ್ರನ